ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552627 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬಾಢ್ ಕಾ ಪಾನಿ ಅಪ್ನೆ ಪೀಚೆ ಕೈ ಛುಪೆ ಹುವೆ ಖತರೆ ಛೋಡ್ ಜಾತಾ ಹೈ. ಸತರ್ಕ ರಹನಾ ಜರೂರಿ ಹೈ. ಘರ್ ವಾಪಸ್ ಕೇವಲ ಆಧಿಕಾರಿಕ ಘೋಷಣಾ ಕೆ ಬಾದ್ ಹೀ ಜಾಯೆ. ಸಭಿ ಬಿಜಲಿ ಕೆ ಉಪಕರಣೋ ಕಿ ಜಾಂಚ್ ಕರೆ. ಪಾನಿ ಔರ್ ಸೀವರ್ ಲೈನೋ ಕಿ ಭೀ ಜಾಂಚ್ ಕರೆ. ಬಾಢ್ ಕೆ ಫಿಸಲನ್ ವಾಲೆ ಮಲ್ಬೆ ಔರ್ ಚುಭನೆ ವಾಲಿ ವಸ್ತುವೋ ಸೆ ಬಚ್ಕರ್ ಚಲೆ. ಟೂಟೆ ಹುವೆ ಬಿಜಲಿ ಕೆ ಖಂಬೋ ಔರ್ ತಾರೋ ಸೆ ಸಾವಧಾನ್ ರಹೆ. ಮಲೇರಿಯಾ ಸೆ ಬಚಾವ್ ಕೆ ಲಿಯೆ ಮಚ್ಛರ್ದಾನಿ ಕಾ ಪ್ರಯೋಗ್ ಕರೆ. ಉಬ್ಲಾ ಹುವಾ ಯಾ ಕ್ಲೋರಿನ್ ಯುಕ್ತ ಪಾನಿ ಹೀ ಪಿಯೆ. ಬಾಢ್ ಕೆ ಸಂಪರ್ಕ ಮೇ ಆಯ ಖಾದ್ಯ ಪದಾರ್ಥೋ ಕೋ ನ ಖಾಯೆ. ಬಚ್ಚೋ ಕೋ ಬಾಢ್ ಕೆ ಪಾನಿ ಮೇ ಖೇಲ್ನೆ ನಾ ದೇ. ಯದಿ ಆಪ್ ದೂಸರೋ ಕಿ ಸಹಾಯತಾ ಕರ್ ಸಕ್ತೆ ಹೈ ತೋ ಅವಶ್ಯ ಕರೆ. ತಯಾರಿ ಮೇ ಹೀ ಸಮಜ್ದಾರಿ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800124049 ಕರೆ ಮಾಡಿ. ಇದೀಗ ಕೇಳೋಣ ಖುಷ್ಕಿ ಬೇಸಾಯದಲ್ಲಿ ಅರಣ್ಯ ಕೃಷಿ ಕುರಿತು. ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಅರಣ್ಯ ಕೃಷಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಎಲ್ ವಾಸುದೇವ್ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಶುಷ್ಕ ಬೇಸಾಯದಲ್ಲಿ ಅರಣ್ಯ ಕೃಷಿ ಯಾವ ರೀತಿ ಮಾಡಬೇಕು ಮತ್ತೆ ಯಾವ ಒಂದು ಪದ್ಧತಿಗಳು ಇದರಲ್ಲಿದ್ದಾವೆ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ. ಹಿರಿಯೂರು ಬೊಬ್ಬೂರ್ ಫಾರ್ಮ್ನಲ್ಲಿ ಇರುವ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಅರಣ್ಯ ಕೃಷಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೆ ಎಲ್ ವಾಸುದೇವ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಮಾತಾಡಿಸ್ತಾ ಈ ಒಂದು ಶುಷ್ಕ ಬೇಸಾಯದಲ್ಲಿ ಅರಣ್ಯ ಕೃಷಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಪಡ್ಕೊಳ್ಳೋಣ. ನಮಸ್ಕಾರ ವಾಸುದೇವ್ ಅವರೇ. ನಮಸ್ಕಾರ ಸರ್. ಸರ್, ತಾವು ಇವತ್ತು ಈ ಶುಷ್ಕ ಬೇಸಾಯದಲ್ಲಿ ಅರಣ್ಯ ಕೃಷಿ ಅದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡ್ಬೇಕು. ಮೊದಲಿಗೆ ನಾವು ವಿಚಾರ ಮಾಡೋದಾದ್ರೆ ಈ ಅರಣ್ಯ ಕೃಷಿ ಎಂದ್ರೆ ಏನು? ಅರಣ್ಯ ಕೃಷಿ ಅಂತಂದ್ರೆ ಮರಗಳನ್ನ ತೋಟಗಾರಿಕೆ ಅಥವಾ ಕೃಷಿ ಬೇಸಾಯ ಜೊತೆಗೆ ಬೆಳೆಸುವುದು, ಅದನ್ನ ನಾವು ಅರಣ್ಯ ಕೃಷಿ ಅಂತ ಕರಿತೀವಿ. ಈ ಅರಣ್ಯ ಕೃಷಿ ಯಾಕೆ ಬೇಕು ಸರ್ ನಮಗೆ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ, ಅತಿಯಾದ ತಾಪಮಾನ, ಹೆಚ್ಚು ಹೆಚ್ಚು ಮಳೆಗಳು, ಯಾವ ಸಮಯಕ್ಕೆ ಬರುವುದಿಲ್ಲ ಆ ಸಮಯಕ್ಕೆ ಮಳೆ ಬರುವುದು, ಇವೆಲ್ಲ ಆಗ್ತಾ ಇರೋದು ಅರಣ್ಯ ನಾಶದಿಂದ, ಮನುಷ್ಯನ ದುರಾಶೆಯಿಂದ ಹೆಚ್ಚು ಹೆಚ್ಚು ಅರಣ್ಯಗಳನ್ನು ನಾಶ ಮಾಡಿ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ತುಂಬಾ ಕಡಿಮೆ ಆಗ್ತಾ ಇದೆ. ಆದುದರಿಂದ ಈ ಪರಿಸರದ ಸಂರಕ್ಷಣೆಯಲ್ಲಿ ಅರಣ್ಯ ಸಸ್ಯಗಳ ಪಾತ್ರವು ತುಂಬಾ ಮುಖ್ಯವಾದುದು. ಆದುದರಿಂದ ಹೇಗಾದರೂ ಮಾಡಿ ನಾವು ಎಲ್ಲೆಲ್ಲಿ ಜಾಗ ಸಿಗುತ್ತೋ ಆ ಜಾಗದಲ್ಲಿ ಅರಣ್ಯ ಕೃಷಿಗಳನ್ನು ಅಥವಾ ಮರಗಳನ್ನು ಬೆಳೆಸಿ ಅರಣ್ಯವನ್ನು ವಿಸ್ತೀರ್ಣಗೊಳಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ. ಯಾಕಂತಂದ್ರೆ ಈ ರೈತರು ಈ ಮಳೆ ಕಡಿಮೆ ಆಗಿರೋದ್ರಿಂದ ಈ ಸುತ್ತಮುತ್ತಲಿನ ಭಾಗದಲ್ಲಿ ಎಸ್ಪೆಷಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸುತ್ತಮುತ್ತ ಗ್ರಾಮಗಳಲ್ಲಿ ಅಥವಾ ತಾಲೂಕುಗಳಲ್ಲಿ ತುಂಬಾನೇ ಮಳೆ ಕಡಿಮೆ ಇದೆ. ವಾಡಿಕೆಗಿಂತ ಕಡಿಮೆ ಬರುತ್ತೆ, ಬಂದರೂ ಸಹ ಯಾವಾಗ ಒಂದ್ಸಲ ತುಂಬಾ ಜಾಸ್ತಿ ಬಂದು ನಮ್ಮ ಬೆಳೆಗಳನ್ನು ನಾಶ ಮಾಡುತ್ತೆ. ಆದ್ದರಿಂದ ಈ ಅರಣ್ಯ ಕೃಷಿ ಒಂದು ನಮಗೆ ಜೀವನಾಧಾರವಾಗುತ್ತಂತ ಹೇಳಬಹುದು. ಯಾಕಂತಂದ್ರೆ ಈ ಕೃಷಿ ಬೇಸಾಯದಲ್ಲಿ ಮಳೆ ನಮಗೆ ಬೇಕು, ಮಳೆ ಆಶ್ರಿತ ಕೃಷಿಯಲ್ಲಿ ಮಳೆ ಬೇಕು. ಮಳೆ ಆಗಲಿಲ್ಲ ಅಂತಂದ್ರೆ ತುಂಬಾ ಲಾಸ್ ಆಗುತ್ತೆ, ನಮಗೆ ತುಂಬಾ ಜೀವನ ಮಾಡೋಕ್ಕೂ ಆಗೋದಿಲ್ಲ. ಆದುದರಿಂದ ಈ ರೈತ ಬಾಂಧವರು ಅಥವಾ ಈ ನಮ್ಮ ಕೃಷಿ ಕಾರ್ಮಿಕರು ನಮ್ಮ ಈ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಿರ್ತಾರೆ. ಅದನ್ನೆಲ್ಲ ತಡೆಗಟ್ಟುವುದಕ್ಕೋಸ್ಕರ ಇದೇ ಅರಣ್ಯ ಕೃಷಿಯನ್ನು ತಮ್ಮ ಹಿಡುವಳಿಯಲ್ಲಿ ಅಂದ್ರೆ ತಮ್ಮ ಜಮೀನಿನಲ್ಲಿ ಸಾಧ್ಯವಾದಷ್ಟು ಹಣ್ಣು ಮರಗಳು ಅಥವಾ ಈ ಟಿಂಬರ್ ಕೊಡುವಂತ ಸಸ್ಯಗಳನ್ನು ಬೆಳೆಸಿ ತಮ್ಮ ಜೀವನಾಧಾರವನ್ನು ಮಾಡ್ಕೋಬಹುದು. ಜೊತೆಗೆ ನಾವು ಪರಿಸರ ಸಂರಕ್ಷಣೆಯಲ್ಲಿ ತುಂಬಾ ಮುಖ್ಯ ಪಾತ್ರವನ್ನು ವಹಿಸ್ತೀವಿ ಅಂತ ಹೇಳಬಯಸ್ತೀನಿ. ಸರ್, ಈ ಅರಣ್ಯ ಕೃಷಿ ನಮಗೆ ಅನಿವಾರ್ಯ ಅಂತ ತಾವು ಹೇಳಿದ್ರೆ, ಅಂದ್ರೆ ಈ ಮನುಷ್ಯನ ದುರಾಸೆಯಿಂದ ಮನುಷ್ಯನ ಅತಿಯಾದ ಒಂದು ಆಸೆಯಿಂದ ಇವತ್ತು ಸಾಕಷ್ಟು ಅರಣ್ಯ ನಾಶ ಹೊಂದಿದೆ. ನಮಗೆ ಜೀವಂತ ಉದಾಹರಣೆ ಅಂದ್ರೆ ಕಳೆದ ವರ್ಷ ಮತ್ತೆ ಈ ವರ್ಷ ಈ ಮಡಿಕೇರಿ ಮತ್ತೆ ಕೇರಳದಲ್ಲಿ ಪ್ರವಾಹ ಬಂದು ಗುಡ್ಡಗಳೆಲ್ಲ ಕುಸಿದು ಎಲ್ಲ ಕೆಲವು ಹಳ್ಳಿಗಳೇ ನಾಶವಾಗಿ ಹೋದವು. ಅದಕ್ಕೆ ಕಾರಣ ನಾವು ಸ್ವಯಂಕೃತ ಅಪರಾಧ ಅಂತ ಹೇಳ್ಬೋದು ನಮ್ಮ ಮನುಷ್ಯ ಜೀವಿದು. ಈ ಒಂದು ಅರಣ್ಯ ಕೃಷಿನ ನಾವು ಮಾಡಬೇಕಂದ್ರೆ ಯಾವ್ಯಾವ ಒಂದು ಪದ್ಧತಿಗಳನ್ನು ನಾವು ಅನುಸರಿಸಬೇಕು? ಎಲ್ಲರೂ ಸುಮ್ಮನೆ ಅರಣ್ಯ ಕೃಷಿ ಮಾಡಲಿಕ್ಕಾಗಲ್ಲ. ಏನು ಒಂದು ಮೆಥಡಾಲಜಿ ಅಂದರೆ ನಾವು ಯಾವ ರೀತಿ ಯಾವ್ಯಾವ ಒಂದು ಪದ್ಧತಿಗಳನ್ನು ಅಳವಡಿಸಿಕೊಂಡ್ರೆ ಇದರಲ್ಲಿ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ? ಈಗ ಅರಣ್ಯ ಕೃಷಿಯಲ್ಲಿ ವಿವಿಧ ಪದ್ಧತಿಗಳಿದ್ದಾವೆ. ಯಾಕಂತಂದರೆ ಸುಮಾರು ಜನ ರೈತರು ಏನು ಮಾಡ್ತಾರೆ ಅಂತಂದರೆ, ಹೇಗೆ ಬೇಕಾಗೆ ತಮ್ಮ ತೋಟಗಳಲ್ಲಿ ಅಥವಾ ತಮ್ಮ ಜಮೀನಿನಲ್ಲಿ ಕೆಲವೊಂದು ಮರಗಳನ್ನು ಅವೈಜ್ಞಾನಿಕ ರೀತಿಯಿಂದ ಬೆಳೆಸಿರ್ತಾರೆ. ಅವಾಗ ಬೇರೆ ಈ ಕೃಷಿ ಬೆಳೆಗಳಿಗೆ ಅದು ಕಾಂಪಿಟೇಷನ್ ಆಗುತ್ತೆ. ಮರಗಳು ಬೆಳೆಯಬೇಕಾದ್ರೆ ಮುಖ್ಯವಾಗಿ ನಾವು ಕೃಷಿ ಬೆಳೆಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನೋಡಿಕೊಂಡು ಪ್ಲಾನ್ ಮಾಡಬೇಕಾಗತ್ತೆ. ಯಾಕಂತಂದರೆ ಈ ರೈತರು ಏನು ಮಾಡ್ತಾರೆ, ಏನೋ ಒಂದು ಸಸ್ಯ ತಂದ್ಬಿಟ್ಟು ಎಲ್ಲ ಬದುಗಳ ಮೇಲೆ ಅಥವಾ ಎಲ್ಲೆಲ್ಲೋ ನಾಟಿ ಮಾಡಿಬಿಡ್ತಾರೆ. ಅವರಿಗೆ ಯಾವ ವೈಜ್ಞಾನಿಕ ಪದ್ಧತಿ ಗೊತ್ತಿರಲ್ಲ ಅಥವಾ ಬೇರೆ ವಿಜ್ಞಾನಿಗಳಿಗೂ ಕೇಳುವುದಿಲ್ಲ. ಹಾಗೇನೆ ಅವರು ತಮ್ಮ ಇಷ್ಟ ಬಂದಂತೆ ಬೆಳೆಸ್ತಾರೆ. ಇದರಿಂದ ಬರೇ ನೀವು ನಿಮ್ಮ ಜಮೀನನ್ನ ಜಾಗಗಳನ್ನ ವೇಸ್ಟ್ ಮಾಡುವುದರ ಜೊತೆಗೆ ನೀವು ನಿಮ್ಮ ಆದಾಯದಲ್ಲಿ ತುಂಬಾ ಕಡಿಮೆ ಆದಾಯವನ್ನು ನೀವು ತಡ್ಕೊತೀರ ಅಂತ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಈ ಅರಣ್ಯ ಕೃಷಿಯಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಮಾಡುವುದರಿಂದ ನಮ್ಮ ಜಮೀನಿನ ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಸುವುದರ ಜೊತೆಗೆ ಈ ಕೃಷಿ ಬೆಳೆಗಳ ಆದಾಯ ಕೂಡ ಹೆಚ್ಚಿಸಬಹುದು. ಜೊತೆಗೆ ಈ ಕಡಿಮೆ ನೀರು ಸಿಗುವ ಜಾಗದಲ್ಲಿ ಅತಿ ಹೆಚ್ಚು ಬೆಳೆಯನ್ನು ನಾವು ಬೆಳೆಯುವಂಥದ್ದು ಆಗಬಹುದು ಅಂತ ಹೇಳ್ತೀನಿ. ಮೊದಲನೇದಾಗಿ, ನಿಮ್ಮ ಜಮೀನಿನಲ್ಲಿ ಒಂದು ತುಂಬಾ ಪ್ಲೇನ್ ಜಾಗ ಇದೆ, ಫುಲ್ ಎಲ್ಲ ಅರಣ್ಯೀಕರಣ ಮಾಡಬೇಕಂತ ಇತ್ತು ಅನ್ಕೊಳ್ಳಿ. ಅಲ್ಲಿ ಫಸ್ಟಿಗೆ ನೀವೆಲ್ಲ ಮಳೆಗಾಲಕ್ಕಿಂತ ಮುಂಚೆ ಮಾರ್ಕ್ ಮಾಡಬೇಕು. ಕ್ಲೀನ್ ಎಲ್ಲ ಮಾಡಿಬಿಟ್ಟು ಮಾರ್ಕ್ ಮಾಡಿ, ಈಗ ಒಂದೊಂದು ಸಸ್ಯಗೆ ಒಂದೊಂದು ಅಂತರ ಇರುತ್ತೆ, ಸಾಲಿಂದ ಸಾಲು ಮತ್ತು ಗಿಡದಿಂದ ಗಿಡಕ್ಕೆ. ಸೊ ಆ ಇದನ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಈಗ ಸಾಗುವಾನಿ ಬೆಳೆಸ್ಕೊಳ್ತೀವಿ. ಸಾಗುವಾನಿ ಬೆಳೆಸ್ಕೋಬೇಕಾದ್ರೆ ಒಂದೇ ಕ್ರಾಪ್ ಬೆಳಿಬೇಕಾದ್ರೆ ಅದು 2 ಮೀಟರ್ 2 ಮೀಟರ್ ಅಂತರದಲ್ಲಿ ಬೆಳೆದ್ರೆ ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಅದೇ ರೀತಿಯಾಗಿ ನಾವು ಅರಣ್ಯ ಕೃಷಿ ಈ ನಮ್ಮ ಕೃಷಿಯ ಜೊತೆಗೆ ಬೆಳ್ಕೊಳ್ತೀವಿ ಅಂತಂದ್ರೆ ಅದನ್ನ ಆ ಅಂತರ ಸಾಲದಿಂದ ಸಾಲ ಮತ್ತು ಗಿಡದಿಂದ ಗಿಡ ಅಂತರವನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕಾಗತ್ತೆ. ಜನರಲಿ ನಾವು ಸಜೆಸ್ಟ್ ಮಾಡೋದು ಏನಂತಂದ್ರೆ, ಈ ಸಾಲಿನಿಂದ ಸಾಲ 4 ಮೀಟರ್, ಆಮೇಲೆ ಗಿಡದಿಂದ ಗಿಡಕ್ಕೆ 2 ಮೀಟರ್ ಆದ್ರೆ ಅದು ಉತ್ತಮ ಇದು. ಯಾಕಂತಂದ್ರೆ ಟ್ರ್ಯಾಕ್ಟರ್ ಎಲ್ಲ ಮಧ್ಯದಲ್ಲಿ ಓಡಾಡಬಹುದು, ಅಲ್ಲೇ ಅದು ಉತ್ತಮವಾದ ಇಳುವರಿಯನ್ನು ಕೊಡುತ್ತೆ. ಹಾಗೇನೆ ಈ ಬದುಗಳ ಮೇಲೆ ನೀವೆಲ್ಲ ಈ ಸಸ್ಯಗಳನ್ನು ನೆಡುವ ಆಯ್ಕೆ ಮಾಡಿಕೊಂಡ್ರೆ 2-2 ಮೀಟರ್ಗೆ ಒಂದೊಂದು ಅಂತ ಹಾಕಬಹುದು. ಅದು ಯಾಕಂತಂದ್ರೆ ಅಲ್ಲಿ ಜಾಸ್ತಿ ನಮಗೆ ಓಡಾಟ ಮತ್ತೆ ಇದಕ್ಕೆಲ್ಲ ಇದು ಆಗಿರಲ್ಲ. ಸೊ ಅದಕ್ಕೆ ನಾವು 2 ಮೀಟರ್ಗೆ ಒಂದೊಂದು ಹಾಕಿದ್ರೆ ಅದು ಉತ್ತಮ ಅಂತ ನಾ ಹೇಳ್ತೀನಿ ಸಾಗುವಾನಿಗೆ. ಅದೇ ಬೇರೆ ಬೇರೆ ಜಾತಿಯ ಈಗ ಹಣ್ಣಿನ ಸಸ್ಯಗಳು ಹಾಕಬೇಕಾದ್ರೆ ನೀವು ಈಗ ಟ್ಯಾಮರಿಂಡ್ ಹುಣಸೆ ಅಂತ ಹೇಳ್ತೀವಲ್ಲ, ಇದಕ್ಕೆ ಅಂತರ ಜಾಸ್ತಿ ಬೇಕು. ಮಿನಿಮಮ್ ಇದಕ್ಕೆ 8 ಮೀಟರ್ ಬೇಕು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ. ಯಾಕಂತಂದ್ರೆ ನಮಗೆ ಅಲ್ಲಿ ಹಣ್ಣು ಬೇಕು, ಹಣ್ಣು ಬೇಕಾಗಿರೋದ್ರಿಂದ ಅಂತರ ಜಾಸ್ತಿ ಇರಬೇಕು. ಅದರಿಂದ ಈ ಹುಣಸೆಗೆ ಗಿಡದಿಂದ ಗಿಡಕ್ಕೆ 8 ಮೀಟರ್ ಅಂತರ ಇಟ್ಕೊಂಡು ಅದನ್ನ ಬೆಳೆಸ್ಕೋಬೇಕು. ಅದೇ ರೀತಿಯಾಗಿ ಈ ಬೇಲ ಅಂತಿದೆ, ನೇರಳ ಅಂತ ಇದೆ, ಇವೆಲ್ಲ ಈ ಭಾಗಕ್ಕೆ ಬರುವಂತದ್ದು ಸಸ್ಯಗಳು. ಇತ್ತೀಚಿನ ದಿನಗಳಲ್ಲಿ ಜಾನುವಾರುಗಳ ಮೇವಿಗೆ ಬಹಳ ತೊಂದರೆ ಆಗ್ತಾ ಇದೆ. ಯಾಕಂತಂದ್ರೆ ನಮಗೆ ಮೇವು ಸಿಗೋದಲ್ಲ, ಎಸ್ಪೆಷಲಿ ನಮಗೆ ಬೇಸಿಗೆ ಕಾಲದಲ್ಲಿ, ಬೇಸಿಗೆ ಕಾಲಿನಲ್ಲಿ ನಮಗೆ ಇದು ಸಿಗಲ್ಲ. ಅದರಿಂದ ನಾವು ಹಸುಗಳಿಗೆ ಮೇವು ಕೊಡುವಂತ ಸಸ್ಯಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಅರಣ್ಯ ಕೃಷಿ ಅಂದ್ರೆ ನಮ್ಮ ಕೃಷಿ ಪದ್ಧತಿಯಲ್ಲಿ ಅದನ್ನ ಅಳವಡಿಸಿಕೊಂಡ್ರೆ ಮೇವಿನ ಸಮಸ್ಯೆಗಳು ಕೂಡ ನಾವು ನಿವಾರಣೆ ಮಾಡ್ಕೋಬಹುದು. ಉದಾಹರಣೆಗೆ ಕಮರ, ಹಾಡುವಿಕೆ ಬೆನೈಟ ಅಂತ ಹೇಳ್ತೀವಿ, ಈ ಮರಗಳನ್ನ ನಾವು ನಮ್ಮ ಜಮೀನಿನ ಎಲ್ಲ ಬದುಗಳ ಮೇಲೆ ಬೆಳೆಸಿಕೊಂಡಿದ್ದಾದಲ್ಲಿ ಮೇಕೆಗಳು ಕುರಿಗಳು ತುಂಬಾನೇ ತಿನ್ನುತ್ತವೆ ಎಲೆಗಳು. ಅದರಿಂದ ಕಮರ ಒಂದೊಂದು ಉತ್ತಮವಾದ ಬೆಳೆ ಅಂತ ಹೇಳ್ಬಹುದು, ಮರಕಟ್ಟು ಕೂಡ ಆಗಬಹುದು. ಅದೇ ಜೊತೆಗೆ ಅಕೇಶಿಯಾ, ಈ ನಮ್ಮ ಭಾಗಕ್ಕೆ ಸ್ಥಳೀಯವಾಗಿ ಬೆಳೆಯುವಂತದ್ದು ಕರಿಜಾಲಿ. ಕರಿಜಾಲಿಯಲ್ಲಿ ಬೇರೆ ಬೇರೆ ರೀತಿಯ ಜಾಲಿಗಳಿದ್ದಾವೆ, ಅದು ತುಂಬಾನೇ ಮುಖ್ಯವಾದದ್ದು ಈ ಭಾಗದಲ್ಲಿ. ಯಾಕಂತಂದ್ರೆ ನಾವು ಬೇರೆ ಕಡೆಯಿಂದ ತಂದು ಇಲ್ಲಿ ಬೆಳೆಸುವುದರಿಂದ ಅದು ಸರಿಯಾಗಿ ಬೆಳೀಲಿಕ್ಕಿಲ್ಲ. ಯಾಕಂತಂದ್ರೆ ಅವು ತಮ್ಮದೇ ಆದಂತಹ ಪರಿಸರದಲ್ಲಿ ಬೆಳೆಯುವಂತಹ ಗುಣಧರ್ಮಗಳನ್ನು ಹೊಂದಿರುತ್ತವೆ. ಅದುದರಿಂದ ಇಲ್ಲಿ ನಾವು ಕಮರ, ಕರಿಜಾಲಿ ಇಂಥವು ಬೆಳೆಸಿಕೊಂಡಿದ್ದೇ ಆದಲ್ಲಿ ಮೇವಿನ ಸಮಸ್ಯೆ ಕೂಡ ನಾವು ಬಗೆಹರಿಸಿಕೊಳ್ಳಬಹುದು. ಜೊತೆಗೆ ಈ ಬೇವು, ಮಹಾಗನಿ ಇವು ಮಟ್ಟು ಅಂದ್ರೆ ಟಿಂಬರ್ ಇಲ್ಡಿಂಗ್ ಸ್ಪೀಸೀಸ್, ಇದನ್ನು ಕೂಡ ಬೆಳೆಸ್ಕೊಂಡ್ರೆ ನಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು. ಹಣ್ಣಿನ ಸಸ್ಯಗಳು ಮತ್ತೆ ಅದ್ರ ಬಗ್ಗೆ ಹೇಳಬೇಕಾದ್ರೆ ಬೇಲ, ನೇರಳೆ, ಸೀತಾಫಲ್, ಆಮೇಲೆ ಕವಳೆ ಹಣ್ಣು, ಇವೆಲ್ಲ ಈ ನಮ್ಮ ಭಾಗಕ್ಕೆ ಒಳ್ಳೆ ರೀತಿಯಾಗಿ ಬೆಳೆಯುವಂಥದ್ದು ಮತ್ತು ಮಾರ್ಕೆಟ್ ಕೂಡ ತುಂಬಾ ಚೆನ್ನಾಗಿದೆ. ಈ ಬೇಲ ಮತ್ತು ನೇರಳೆ ಇವೆಲ್ಲ ತುಂಬಾ ಒಳ್ಳೆ ಮೆಡಿಸಿನಲ್ ವ್ಯಾಲ್ಯೂ ಕೂಡ ಇದೆ ಅದರಿಂದಲೇ ಇರುವುದರಿಂದ ಈ ಜನರು ಇತ್ತೀಚಿನ ದಿನಗಳಲ್ಲಿ ಈ ಹಣ್ಣುಗಳನ್ನ ತುಂಬಾ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ, ಇಷ್ಟಪಟ್ಟು ತಿಂತಾ ಇದ್ದಾರೆ. ಬಟ್ ಸಿಗ್ತಾ ಇಲ್ಲ, ಬಹಳ ಕಡೆ ಇದು ನಮಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ಇದನ್ನ ಬೆಳೆಸ್ಕೊಂಡು ಹೆಚ್ಚಿಗೆ ಜನರಿಗೆ ತಲುಪಿಸಿದ್ರೆ ಕಡಿಮೆ ಖರ್ಚಿನಲ್ಲಿ ಆದಾಯನ ಪಡ್ಕೋಬಹುದು. ಎಲ್ಲಿ ಕೃಷಿ ಬೆಳೆಯು ಕಡಿಮೆ ಬೆಳೆಯುತ್ತೋ ಅಂತ ಸಂದರ್ಭದಲ್ಲಿ ಈ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಎಲ್ಲಾ ಮರಗಳನ್ನು ನಾವು ಬೆಳೆಸಿಕೊಂಡು ನಮ್ಮ ರೈತ ಆದಾಯವನ್ನು ನಾವು ಹೆಚ್ಚಿಸಿಕೊಳ್ಳಬಹುದು. ಜೊತೆಗೆ ಕರಿಬೇವು ಮತ್ತು ಲಕ್ಕಿ ಮರ ಅಂತಿದೆ, ವೈಟೆಕ್ಸ್ ನಿಗೊಂಡು ಅಂತ ಹೇಳ್ತಾರೆ, ಇದು ಕೂಡ ಒಂದು ಮೆಡಿಸಿನಲ್ ಪ್ಲಾಂಟ್ಸ್. ಅದು ಅದನ್ನ ಹಾಕೋದ್ರಿಂದ ನಮ್ಮ ಆದಾಯ ಜಾಸ್ತಿ ಆಗತ್ತೆ. ಅದನ್ನ ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನ ಫ್ಯಾಕ್ಟರಿಗೆ ಕೊಡೋದ್ರಿಂದ ಇದರಿಂದ ನಾವು ಒಳ್ಳೆ ಆದಾಯವನ್ನು ಹೆಚ್ಚಿಸ್ಕೋಬಹುದು. ಇಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನು ಈ ಅರಣ್ಯ ಕೃಷಿ ನಾವು ಕೈಗೊಳ್ಳಬೇಕಾದ್ರೆ ಒಂದು ಸಸಿಗಳ ಆಯ್ಕೆ ಬಹಳ ಮುಖ್ಯ. ಈ ಅರಣ್ಯ ಕೃಷಿ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಮರಗಳ ಆಗಂತ ಸಸಿಗಳನ್ನೇ ನಾವು ಸಾಮಾನ್ಯವಾಗಿ ಆಯ್ಕೆ ಮಾಡ್ತಿರ್ತಾರೆ. ಈ ಸಸಿಗಳ ಒಂದು ಆಯ್ಕೆ ಯಾವ ರೀತಿ ಇರಬೇಕು? ಅರಣ್ಯ ಕೃಷಿಯಲ್ಲಿ ಉತ್ತಮ ಸಸ್ಯಗಳ ಆಯ್ಕೆ ಒಂದು ಮುಖ್ಯವಾದ ಸ್ಟೆಪ್ ಅಂತ ಹೇಳಬಹುದು. ಯಾಕೆಂತಂದ್ರೆ ನಾವು ಇದು ತುಂಬಾ ದಿನಗಳ ಮೇಲೆ ನಮಗೆ ಫಸಲು ಕೊಡುವುದರಿಂದ ಮತ್ತು ಒಂದ್ಸಲ ಹಾಕ್ಬಿಟ್ರೆ ತುಂಬಾ ಲಾಂಗ್ ಒಂದು 10 ವರ್ಷ 15 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕೂಡ ನೀವು ಅದನ್ನ ಇಟ್ಕೋಬಹುದು. ಅದುದರಿಂದ ಪ್ಲಾನ್ ಮಾಡೋದು ಬಹಳ ಮುಖ್ಯ. ಸಿಲೆಕ್ಟ್ ಮಾಡಿ ಆಮೇಲೆ ಸರಿ ಬರಲಿಲ್ಲ ಅಂತಂದ್ರೆ ತೆಗಿಯಕಾಗಲ್ಲ. ಈ ಕೃಷಿ ಬೆಳೆಯಲ್ಲಿ ಹೆಂಗ್ ತೆಗಿತೀವಿ ಆ ತರ ಇದು ಆಗಲ್ಲ. ಅದಕ್ಕೋಸ್ಕರ ನಾವು ಒಳ್ಳೆ ಸಸ್ಯಗಳನ್ನು ಆಯ್ಕೆ ಮಾಡ್ಕೋಬೇಕು. ಮೊದಲಿಗೆ ನಮ್ಮ ಜಮೀನಿಗೆ ಯಾವ ಸಸ್ಯ ಯಾವ ಜಾತಿಯ ಮರ ಚೆನ್ನಾಗಿ ಬರುತ್ತೆ ಅನ್ನೋದು ತಿಳ್ಕೊಂಡು ನಾವು ಸಸ್ಯಗಳನ್ನ ಹಾಕ್ಲಿಕ್ಕೆ ಮುಂದೆ ಹೋಗ್ಬೇಕು. ಉದಾಹರಣೆಗೆ ಈ ಸಾಯಿಲ್ ಡೆಪ್ತ್ ಅಂತ ಹೇಳ್ತೀವಿ, ಮಣ್ಣಿನ ಆಳ, ಆಮೇಲೆ ಅದು ಸ್ಯಾಂಡ್ ಕಂಟೆಂಟ್, ಮರಳು ಮತ್ತೆ ಜೇಡಿ ಮಣ್ಣು, ಆ ತರ ಬೇರೆ ಬೇರೆ ಮಣ್ಣಿಗೆ ಬೇರೆ ಬೇರೆ ಮರಗಳು ಸೂಕ್ತವಾಗಿರುತ್ತವೆ. ಅದುದರಿಂದ ಫಸ್ಟ್ಗೆ ನಾವು ಮಣ್ಣಿನ ಆಯ್ಕೆ ಯಾವ್ದಿದೆ ಮಣ್ಣು, ಅದರ ಪೋಷಕಾಂಶಗಳು ಇದು ಏನಿದೆ, ಆಮೇಲೆ ಅಲ್ಲಿ ಅದರದ್ದು ಡೆಪ್ತ್ ಎಷ್ಟಿದೆ, ಆಳ ಎಷ್ಟಿದೆ, ಅದು ಎಂತ ಮಣ್ಣು ಅನ್ನೋದೆಲ್ಲ ಫಸ್ಟ್ ತಿಳ್ಕೊಂಡು ಮರಗಳ ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ. ಮರಗಳ ಆಯ್ಕೆ ಮಾಡ್ಕೋಬೇಕಾದ್ರೆ ಅಥವಾ ಸಸ್ಯಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನರ್ಸರಿಗೆ ಹೋಗ್ಬಿಟ್ಟು ಒಳ್ಳೆ ತುಂಬಾ ಚೆನ್ನಾಗಿ ಬೆಳೆದಿರುವಂತದ್ದು, ಡಿಸೀಸ್ ಫ್ರೀ ಆಗಿರಬೇಕು, ಆಮೇಲೆ ಚೆನ್ನಾಗಿ ಬೆಳೀತಾ ಇರಬೇಕು, ಹೈಟ್ ಚೆನ್ನಾಗಿರ್ಬೇಕು, ಯಾವುದೇ ರೀತಿಯ ಕೀಟ ಮತ್ತು ಬಾಧೆಗಳಿಂದ ಅದು ಇದು ಆಗಿರಬಾರದು. ಹಾಗೇನೆ ಯಾವಾಗ ನಮಗೆ ಈ ಸಸ್ಯಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಹಣ್ಣಿನ ಮರಗಳು ಯಾವಾಗ ನಾವು ಆಯ್ಕೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಗ್ರಾಫ್ಟೆಡ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ. ಯಾಕಂತಂದ್ರೆ ಗ್ರಾಫ್ಟೆಡ್ ಸೀಡ್ಲಿಂಗ್ಸ್ ನಮಗೆ ಬೇಗ ಇಳುವರಿ ಕೊಡುತ್ತೆ, ಫಸಲು ಬೇಗ ಕೊಡುತ್ತೆ ಅಂತ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಈ ಸಸ್ಯಗಳ ಆಯ್ಕೆಯಲ್ಲಿ ಗ್ರಾಫ್ಟೆಡ್ ಅನ್ನ ಹೆಚ್ಚು ಉಪಯೋಗಿಸ್ಕೋಬೇಕು ಇದರಲ್ಲಿ ಹಣ್ಣಿನ ಸಸ್ಯಗಳು ಬೇಕಾದಲ್ಲಿ ಅಂತ ನಾನು ಹೇಳ್ತೀನಿ. ಈ ಅರಣ್ಯ ಕೃಷಿ ಕೈಗೊಳ್ಳಬೇಕಾದ್ರೆ ಈ ಸಸ್ಯಗಳು ಎಷ್ಟು ಮುಖ್ಯನೋ ಮತ್ತು ಅದರ ಜೊತೆಗೆ ನಾವು ಬೆಳೆಯುವಂಥ ಪದ್ಧತಿಗಳು ಅಷ್ಟೇ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಇಷ್ಟೇ ಅಲ್ಲದೆ ಪ್ರತಿನಿತ್ಯ ನಾವೊಂದು ನಾಟಿ ಮಾಡಿದ ಅದನ್ನು ನಿರ್ವಹಣೆ ಮಾಡೋದು ಬಹಳ ಬಹಳ ಮುಖ್ಯ. ಯಾಕಂದ್ರೆ ಅದು ಬಹಳ ವರ್ಷಾನುಗಟ್ಟಲೆ ಅದನ್ನು ನೋಡ್ಕೋಬೇಕಾಗತ್ತೆ. ಈ ಒಂದು ಅರಣ್ಯ ಕೃಷಿ ಕೈಗೊಂಡ್ರೆ ನಮ್ಮ ರೈತರು ಏನೇನು ಒಂದು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಈ ಅರಣ್ಯ ಕೃಷಿ ಅಂದ್ರೆ ಈ ಅರಣ್ಯ ಕೃಷಿಯಲ್ಲಿ ನಾವು ಹೆಚ್ಚು ಹೆಚ್ಚು ಸಸ್ಯಗಳು ಅಥವಾ ಬೇರೆ ಬೇರೆ ಬೆಳೆಗಳನ್ನ ಒಂದೇ ಇದರಲ್ಲಿ ಮಿಕ್ಸ್ ಮಾಡೋದ್ರಿಂದ ಅಲ್ಲಿ ಜಾಸ್ತಿ ಸಮಸ್ಯೆ ಉಂಟಾಗುವುದು ಪೋಷಕಾಂಶಗಳು ಮತ್ತು ನೀರಿನ ಅಂಶ ಇವೆಲ್ಲ. ನಾವು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಅದ್ರ ಮೇಲೆ ಈ ಆದಾಯವನ್ನ ಅವಲಂಬಿತ ಆಗಿರುತ್ತೆ. ಯಾಕಂತಂದ್ರೆ ನಾವು ಈ ಪದ್ಧತಿಯನ್ನು ವೈಜ್ಞಾನಿಕವಾಗಿ ಬೆಳೆಸ್ಕೊಳ್ಳದೆ ಇದ್ರೆ ತುಂಬಾ ನಮಗೆ ಲಾಸ್ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲಿಗೆ ಈ ಮರಗಳನ್ನ ಪೂರ್ವ ಪಶ್ಚಿಮಕ್ಕೆ ಹಾಕಬೇಕು. ಯಾಕಂತಂದ್ರೆ ಈ ಕೃಷಿ ಬೆಳೆಗಳ ಇದಾವಲ್ಲ ಅವು ತುಂಬಾ ಸೂರ್ಯನ ಕಿರಣಗಳು ನೇರವಾಗಿ ಅದರ ಮೇಲೆ ಬೀಳಬಹುದು. ಅದಕ್ಕೋಸ್ಕರ ಅದನ್ನ ಇದು ಮಾಡೋಕ್ಕೋಸ್ಕರ ಪೂರ್ವ ಪಶ್ಚಿಮ ಸಾಲಲ್ಲೇ ಅದನ್ನ ಹಾಕಿದ್ರೆ ಉತ್ತಮ. ಅದೇ ರೀತಿಯಾಗಿ ಮರಗಳನ್ನು ಹಾಕಿದ ಮೇಲೆ ಅಥವಾ ಸಸ್ಯಗಳನ್ನು ಹಾಕಿದ ಮೇಲೆ ಕಾಲಕಾಲಕ್ಕೆ ಅವುಗಳನ್ನು ಕಟಾವು ಮಾಡ್ತಾ ಇರಬೇಕು. ಸೈಡ್ ಬ್ರಾಂಚಸ್ ಏನಿದಾವಲ್ವಾ, ಈಗ ಸಪೋಸ್ ನಾವು ಟಿಂಬರ್ ಇಲ್ಡಿಂಗ್ ಇದ್ರೆ ಟಿಂಬರ್ ಮಟ್ಟು ಅಂತ ಹೇಳ್ತೀವಿ, ಅದು ಇದ್ರೆ ಸೈಡ್ ಬ್ರಾಂಚಸ್ ಏನಿದಾವ ಈ ಕಾಲಕಾಲಕ್ಕೆ ಕಟಾವು ಮಾಡ್ತಾ ಇರಬೇಕು. ಅದೇ ರೀತಿಯಾಗಿ ಈ ಗೊಬ್ಬರದ ಗಿಡಗಳನ್ನು ಹಾಕಿದ್ರೆ ಅದನ್ನು ಕಾಲಕಾಲಕ್ಕೆ ಕಟಾವು ಮಾಡಿಬಿಟ್ಟು ಮಣ್ಣಿಗೆ ಮಿಕ್ಸ್ ಮಾಡಿ ಅದನ್ನ ಮಣ್ಣಿಗೆ ಪೋಷಕಾಂಶಗಳು ದೊರೆಯುವಂತ ಮಾಡಬೇಕು. ಅದಕ್ಕೆ ಇದನ್ನ ಪ್ರೂನಿಂಗ್ ಅಂತ ಹೇಳ್ತೀವಲ್ವಾ, ಪ್ರೂನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಬೇರೆ ಸಸ್ಯಗಳು ಅಂದ್ರೆ ಈ ಕೃಷಿ ಆಧಾರಿತ ಕೃಷಿಯ ಬೆಳೆಗಳಿಗೆ ಜಾಸ್ತಿ ಕಾಂಪಿಟೇಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದನ್ನ ನಾವು ಎಲ್ಲ ಬ್ರಾಂಚ್ಗಳನ್ನ ಕಟ್ ಮಾಡಿ ಅದನ್ನ ನಾವು ಮನೆಗೆ ಅಥವಾ ಜಾನುವಾರುಗಳಿಗೆ ಅಥವಾ ನಮ್ಮ ಈ ಮಲ್ಚಿಂಗ್ಗೆ ಉಪಯೋಗಿಸ್ಕೋಬಹುದು. ಇದು ಒಂದು ಅಡ್ವಾಂಟೇಜ್. ಅದೇ ರೀತಿಯಾಗಿ ಎಲ್ಲೆಲ್ಲಿ ನಮಗೆ ನೀರು ಸಾಧಾರಣವಾಗಿ ಕೊಡ್ಲಿಕ್ಕೆ ಆಗಲ್ಲ ಈ ಭಾಗಕ್ಕೆ, ಎಲ್ಲಿ ಸಾಧ್ಯವಾಗತ್ತೋ ಅಲ್ಲಿ ನೇರಳೆ ಅಂತ ಮರಗಳಿಗೆ ಮೊದಲಿಗೆ ಒಂದು ಅಥವಾ ಎರಡು ವರ್ಷ ಸ್ವಲ್ಪ ನೀರು ಹಾಕಿದ್ರೆ ಬೇಸಿಗೆಯಲ್ಲಿ ಒಳ್ಳೆ ಉತ್ತಮವಾಗಿ ನೀವು ಸರ್ವೈವಲ್ ಅನ್ನ ನೋಡಬಹುದು. ಯಾಕಂತಂದ್ರೆ ಒಂದ್ಸಲ ಅದು ಬೆಳ್ಕೊಂಡ್ಬಿಟ್ರೆ ಆಮೇಲೆ ನೀರು ಏನ್ ಬೇಕಾಗಲ್ಲ, ಅದೇ ತನ್ನಷ್ಟಕ್ಕೆ ತಾನೇ ಆಳವಾದ ಭೂಮಿಯಿಂದ ನೀರನ್ನು ಹೀರ್ಕೊಂಡು ಬೆಳೆಯುತ್ತೆ, ಮತ್ತೆ ಹಂಗೆ ಫಸಲು ಕೊಡ್ತಾ ಇರತ್ತೆ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈಗ ಸಾಗವಾನಿ ಮರಗಳು ಬಹಳ ರೈತರನ್ನು ನೋಡ್ತೀನಿ ನಾನು, ಸಾಗವಾನಿ ಮರಗಳನ್ನು ಹಾಕಿರ್ತಾರೆ, ಸಾಗವಾನಿ ಅಂದ್ರೆ ತೇಗ ಹಾಕೊಂಡಿರ್ತಾರೆ, ಅದನ್ನ ಪ್ರೂನಿಂಗೆ ಮಾಡೋದಲ್ಲ ಅವರು, ಪ್ರೂನಿಂಗ್ ಅಂದ್ರೆ ಈ ಟೊಂಗೆಗಳನ್ನ ಕಟಾವ್ ಮಾಡಲ್ಲ. ನನ್ನ ಇದರ ಪ್ರಕಾರ ನಮ್ಮ ಎತಗೈ ಮಠ ಅಂದ್ರೆ ಸುಮಾರು 8 ಅಡಿವರೆಗೆ 8-10 ಅಡಿವರೆಗೆ ಯಾವ್ದು ಇದಕ್ಕೆ ಬ್ರಾಂಚಸ್ ಬರಬಾರ್ದು, ಹಂಗ ಆತರ ಮೇಂಟೈನ್ ಮಾಡಬೇಕು. ಅದನ್ನ ಕಟಾವ್ ಮಾಡ್ಬೇಕಾದ್ರೆ ಅದನ್ನ ಹೆಂಗ್ ಬೇಕಿಂಗ್ ಕಟ್ ಮಾಡಿ ಹಿಂಗ್ ಎಳೆಯೋದಲ್ಲ, ನೀಟಾಗಿ ಅದು ಪ್ರೂನಿಂಗ್ ಇದು ತಗೊಂಡ್ಬಿಟ್ಟು ಸಿಕ್ಕೆಚರ್ ಅಥವಾ ಈ ಆಕ್ಸ್ ಅಂತ ಹೇಳ್ತೀವಿ ಅದನ್ನ ತಗೊಂಡು ನೀಟಾಗಿ ಕಟ್ ಮಾಡ್ಬಿಟ್ಟು ಅದನ್ನ ವ್ಯಾಕ್ಸಿನ್ ಹಚ್ಚಬಿಟ್ರೆ ಅದು ಯಾವುದೇ ಇನ್ಫೆಕ್ಷನ್ ಆಗದೆ ಉತ್ತಮವಾಗಿ ಬೆಳೆಯಕ್ಕೆ ಸಾಧ್ಯ ಆಗತ್ತೆ. ಅದರಿಂದ ಈ ತೇಗ ಮರವನ್ನ ನಮ್ಮ ಎತಗೈ ಮಠ ಅಂದ್ರೆ ಸುಮಾರು 8-10 ಅಡಿಯವರೆಗೆ ಯಾವುದೇ ಬ್ರಾಂಚಸ್ ಬರದ ಹಾಗೆ ನೋಡ್ಕೋಬೇಕು. ಅದು ಇನಿಸಿಯಲ್ಲಿ ನೀರ್ ಬೇಕಾಗತ್ತೆ, ಒಂದ್ 2-3 ವರ್ಷದವರೆಗೆ ಅದಕ್ಕೆ ನೀರ್ ಕೊಟ್ರೆ ಸ್ವಲ್ಪ ಪ್ರೊಡಕ್ಷನ್ ಇರಿಗೇಷನ್ ತರ, ಅದನ್ನ ಫುಲ್ ಇದನ್ನೇ ಮಾಡೋದು ಬೇಡ, ಪ್ರೊಡಕ್ಷನ್ ಇರಿಗೇಷನ್ ತರ ಸೀಡ್ಲಿಂಗ್ ಸ್ಟೇಜ್ ಅಲ್ಲಿ ಅದನ್ನ ಇದು ನೀರ್ ಕೊಟ್ರೆ ತುಂಬಾ ಚೆನ್ನಾಗಿ ಬೆಳೆದು ಆಮೇಲೆ ಅದು ಗರ್ತೆಲ್ಲ ಇದು ಬಂದು ಒಂದು 15-16 ವರ್ಷದ ಮೇಲೆ ನೀವು ಅದನ್ನ ಕಟಾವ್ ಮಾಡೋಕೆ ಬರುತ್ತೆ. ಇದಲ್ಲದೆ ಬೇರೆ ಏನು ಔಷಧೀಯವಾಗಿ ಅಥವಾ ಇಂಧನಕ್ಕೆ ಬೇಕಾಗಂತ ಒಂದು ಸಸಿಗಳನ್ನ ಅಥವಾ ಮರಗಿಡಗಳನ್ನ ಬೆಳಿಲಿಕ್ಕೆ ಅವಕಾಶ ಇದೆಯಾ? ಖಂಡಿತ. ಯಾಕಂತಂದ್ರೆ ಈ ಅರಣ್ಯ ಅಂತಂದ್ರೆ ಮಟ್ಟು ಮತ್ತು ಹಣ್ಣು ಅಂತ ನಾವು ತಿಳ್ಕೊಂಡಿದೀವಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದೀವಿ, ದಿನದಿಂದ ದಿನಕ್ಕೆ ಈ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಸುಮಾರು ನಾವು ಡೀಸೆಲ್ ಅನ್ನ ಆಮದು ಮಾಡ್ಕೊಳ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಪೀಳಿಗೆಗೆ ನಮಗೆ ನಾವು ನಮ್ಮ ದೇಶದಲ್ಲೇ ಇದು ಮಾಡಿಕೊಂಡು ಸೆಲ್ಫ್ ಸಫಿಸಿಯಂಟ್ ಅಂದ್ರೆ ನಮ್ಮದಲ್ಲೇ ಬೆಳೆಸ್ಕೊಂಡು ಇದು ಮಾಡುವಂತದ್ದು ಪದ್ಧತಿ ಕೂಡ ಇದೆ. ಇದನ್ನ ನಮ್ಮ ಘನ ಸರ್ಕಾರವು ತುಂಬಾ ಪ್ರೋತ್ಸಾಹ ಕೂಡ ಕೊಡ್ತಾ ಇರುತ್ತೆ. ಅದು ಏನಂತಂದ್ರೆ ಜೈವಿಕ ಇಂಧನಗಳನ್ನು ಬಳಸಿಕೊಂಡು ಪರಿಸರ ಪ್ರೇಮಿ ಇಂಥದ್ದು. ಈ ಜೈವಿಕ ಇಂಧನ ಎಲ್ಲಿಂದ ಬರುತ್ತೆ, ಯಾವ ಯಾವ ಸಸ್ಯಗಳಿಂದ ನಾವು ತಗೋಬಹುದು ಅನ್ನೋದನ್ನು ನಿಮಗೆಲ್ಲ ತಿಳಿದಿರ್ತೀನಿ ಅನ್ಕೊಂಡಿದ್ದೀನಿ. ಅದು ಈ ಹೊಂಗೆ ಮಧುಕ ಲ್ಯಾಟಿಫೋಲಿಯಾ ಅಂತ ಹೇಳ್ತೀವಿ, ಆಮೇಲೆ ಅಫನಾಕ್ಸಿಸ್ ಪಾಲಿಟ್ರಕಿಯಾ, ಕಮರ ಅಂತ ಹೇಳ್ತೀವಿ, ಅಮರ ಅಂತ ಹೇಳ್ತೀವಿ, ಜಟ್ರೋಪ ಇಲ್ಲಿ ಹೆಚ್ಚು ಬರೋದಿಲ್ಲ, ಬೇರೆ ಮಲೆನಾಡ್ ಕಡೆ ಅದನ್ನ ಬೆಳೆಸ್ಕೋಬಹುದು. ಇನ್ನು ಮುಂತಾದ ಸಸ್ಯಗಳು, ಆಮೇಲೆ ಸೀಮಾರೂಪ ಗ್ಲಾಕ ಸೀಮಾರೂಪ ಅಂತ ಹೇಳ್ತೀವಿ, ಈ ಸಸ್ಯಗಳಿಂದ ಬೀಜದಿಂದ ಈ ಆಯಿಲ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಬಯೋಡೀಸೆಲ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಉಪಯೋಗಿಸ್ತಾರೆ. ಈ ಸಸ್ಯಗಳನ್ನು ನಾವು ಅರಣ್ಯ ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಾವು ನಮ್ಮ ಜಮೀನಿನಲ್ಲಿ ಸುಮ್ಮನೆ ವೇಸ್ಟ್ ಅಂತ ಹೇಳ್ತೀವಿ, ಕೆಲವೊಬ್ಬರು ಹಂಗೆ ವೇಸ್ಟ್ ಅಂತ ಬಿಟ್ಟಿರ್ತಾರೆ, ಅಲ್ಲೇ ಹಾಕೋದ್ರಿಂದ ಅಲ್ಲಿ ಆ ಬೀಜಗಳನ್ನು ನಾವು ಸಂಗ್ರಹಣೆ ಮಾಡಿ ಕೊಟ್ರೆ ಪ್ರತಿಯೊಂದು ತಾಲೂಕುಗಳಿಗೆ ಇವೆಲ್ಲ ಬೀಜ ಸಂಗ್ರಹಣ ಕೇಂದ್ರಗಳು ಇದಾವೆ, ಅಲ್ಲೂ ಕೊಟ್ರೆ ಒಂದೊಂದು ಜಾತಿಯ ಮರಗಳಿಗೆ ಒಂದೊಂದು ರೀತಿ ರೇಟ್ ಫಿಕ್ಸ್ ಇದೆ, ಅದರಿಂದ ನಾವು ಅದನ್ನ ಬೀಜ ಪಟ್ಟು ಆದಾಯವನ್ನು ಜಾಸ್ತಿ ಮಾಡ್ಕೋಬಹುದು. ಅದರಿಂದ ಜೈವಿಕ ಇಂಧನ ಸಸ್ಯಗಳಾದಂತಹ ಹೊಂಗೆ, ಮಧುಕ ಲ್ಯಾಟಿಫೋಲಿಯಾ, ಆಮೇಲೆ ಸಿಂಹರೂಪ, ಇನ್ನು ಮುಂತಾದ ಸಸ್ಯಗಳು ಅದನ್ನ ಈ ಅರಣ್ಯ ಕೃಷಿಯಲ್ಲಿ ನಾವು ಬೆಳೆಸ್ಕೋಬಹುದು. ಈ ಅರಣ್ಯ ಕೃಷಿ ಮಾಡೋದ್ರಿಂದ ಒಂದು ಮರ ಮುಟ್ಟು ಬೆಳೆಯಂತ ಗಿಡಗಳು ಬೆಳಿಬಹುದು, ಆಮೇಲೆ ಜೊತೆಗೆ ಜೈವಿಕ ಇಂಧನಕ್ಕೆ ಬೇಕಾದಂತ ಒಂದು ಗಿಡಗಳನ್ನು ಬೆಳಿಲಿಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ನಮ್ಮ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಈ ಒಂದು ಪ್ರದೇಶ, ಕಡಿಮೆ ಮಳೆ ಬೀಳೋದ್ರಿಂದ ಬೆಳೆ ಬೆಳಿಲಿಕ್ಕೂ ಸಾಧ್ಯ ಆಗೋದಿಲ್ಲ ಒಂದೊಂದು ಸಮಯದಲ್ಲಿ. ಇದಕ್ಕೆ ಈ ಅರಣ್ಯ ಕೃಷಿ ಮಾಡಲಿಕ್ಕೆ ಅತ್ಯಂತ ಕಡಿಮೆ ನೀರಿನ ಅವಶ್ಯಕತೆ ಇರೋದ್ರಿಂದ ಹೆಚ್ಚು ಸೂಕ್ತ ಪ್ರದೇಶ ಅಂತಾನು ಹೇಳಬಹುದು. ಸರ್, ತಾವು ನಮ್ಮ ರೈತ ಬಾಂಧವರಿಗೆ ತಮ್ಮ ಸಂಪರ್ಕಕ್ಕಾಗಿ ತಮ್ಮ ದೂರವಾಣಿ ಸಂಖ್ಯೆ ಹೇಳಿದ್ರೆ ಅನುಕೂಲ ಅಂತ. ನನ್ನ ಹೆಸರು ವಾಸುದೇವ್, ಸಹಾಯಕ ಪ್ರಾಧ್ಯಾಪಕರು ಅರಣ್ಯ ಕೃಷಿ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು. ನನ್ನ ದೂರವಾಣಿ ಸಂಖ್ಯೆ 8277625242. ಹೆಚ್ಚಿನ ಮಾಹಿತಿಗಾಗಿ ಈ ನನ್ನ ನಂಬರಿಗೆ ನೀವು ಸಂಪರ್ಕಿಸಬಹುದು. ಈ ಶುಷ್ಕ ಬೇಸಾಯದಲ್ಲಿ ಅರಣ್ಯ ಕೃಷಿ ಬಗ್ಗೆ ಅಂದ್ರೆ ಏನೇನು ಮಾಡಬಹುದು, ಯಾವ ರೀತಿ ಒಂದು ಬೆಳೆ ಪದ್ಧತಿ ಅನುಸರಿಸಬೇಕು, ಮತ್ತೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಖುಷ್ಕಿ ಬೇಸಾಯದಲ್ಲಿ ಅರಣ್ಯ ಕೃಷಿ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಅರಣ್ಯ ಕೃಷಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಎಲ್ ವಾಸುದೇವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇನ್ನು ಮುಂದೆ ಕೇಳಿ ಆಕಾಶವಾಣಿ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ನಮಸ್ಕಾರ, ನಾನು ಡಾಕ್ಟರ್ ಶ್ರೀಧರ್ ಅಂತ ಹೇಳಿ ತೋಟಗಾರಿಕಾ ಮಹಾವಿದ್ಯಾಲಯ ಬೊಬ್ಬೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಇವತ್ತಿನ ಒಂದು ವಿಚಾರ ಏನು ಅಂತಂದ್ರೆ, ದಾಳಿಂಬೆ ಬೆಳೆಯಲ್ಲಿ ರೋಗವನ್ನು ನಾವು ಹತೋಟಿ ಮಾಡಿ ಒಂದು ಉತ್ತಮವಾದಂಥ ಬೆಳೆ ತಗೋಬೇಕು ಅಂತಂದ್ರೆ ಯಾವ ಅವಧಿಯಲ್ಲಿ ನಾವು ಬೆಳೆಯನ್ನು ಬಿಟ್ಕೊಳ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ದಾಳಿಂಬೆ ಬೆಳೆಯನ್ನು ಮಾಡೋದ್ರಿಂದ ಈ ರೋಗವನ್ನು ನಾವು ಹತೋಟಿ ಮಾಡ್ಬೋದು. ಇದರಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಈ ರೋಗ ಹರಡೋದನ್ನು ನಾವು ಕಾಣ್ತೇವೆ. ನೀರಿನ ಮೂಲಕ ಇದು ರೋಗ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ, ಒಂದು ಕಾಯಿಯಿಂದ ಮತ್ತೊಂದು ಕಾಯಿಗೆ ಹರಡ್ತಾ ಹೋಗುತ್ತೆ. ಕಾಯಿಗಳ ಮೇಲೆ ಚುಕ್ಕೆ ಕಾಣುತ್ತೆ, ಮತ್ತು ಆಮೇಲೆ ಕಾಯಿಗಳು ಬಿರುಕಾಗಿ ಕಾಯೆಲ್ಲ ಹೊಡೆದೋಗೋದನ್ನು ನಾವು ನೋಡ್ತೀವಿ. ಕಜ್ಜಿ ಕಜ್ಜಿಯಾಗಿ ಕಾಯಿಗಳು ಕಾಣಿಸ್ತಾ ಇರುತ್ತೆ. ಇದು ಸರ್ವೇಸಾಮಾನ್ಯವಾಗಿ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಕಾಣುವಂಥ ಒಂದು ರೋಗ. ಮತ್ತು ಇತ್ತೀಚಿನ ದಿನಗಳಲ್ಲಿ ಹಣ್ಣಿನ ತೊಟ್ಟು ಕೂಡ ಕಪ್ಪಾಗಿ ಒಣಗುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದನ್ನು ನಾವು ಇದೆಲ್ಲ ರೋಗಗಳನ್ನ ನಾವು ಹತೋಟಿ ಮಾಡಬೇಕು ಅಂತಂದಾದರೆ, ನಮಗೆ ಚಳಿಗಾಲದಲ್ಲಿ ನಾವು ಕ್ರಾಪ್ ರೆಗ್ಯುಲೇಟ್ ಮಾಡಿ ನಾವು ಚಳಿಗಾಲದಲ್ಲಿ ಹೂ ಬಿಡಲಿಕ್ಕೆ ಶುರು ಮಾಡೋದೇ ಆದರೆ ನಮಗೆ ಬೇಸಿಗೆಗಾಲದಲ್ಲಿ ಹಣ್ಣು ಕಟಾವಾಗ್ಬಿಡುತ್ತೆ. ಬೇಸಿಗೆಗಾಲದಲ್ಲಿ ಹಣ್ಣು ಕಟಾವಾಗೋ ರೀತಿಲಿ ನಾವು ಈ ಬೆಳೆಯನ್ನು ನಿರ್ವಹಣೆ ಮಾಡಿದ್ದೇ ಆದರೆ ನಮಗೆ ಯಾವುದೇ ರೋಗಕ್ಕೆ ತುತ್ತಾಗೋದಿಲ್ಲ. ಯಾಕೆಂದರೆ ಈ ಅವಧಿಯಲ್ಲಿ ಯಾವುದೇ ಉತ್ತಮವಾದಂಥ ಗುಣಮಟ್ಟದ ಹಣ್ಣುಗಳನ್ನು ಕಟಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಬೆಳೆಯನ್ನು ನಿರ್ವಹಣೆ ಮಾಡೋದು ಕೂಡ ತುಂಬ ಈಸಿ ಆಗ್ತದೆ. ಹಾಗಾಗಿ ಅಕ್ಟೋಬರ್ ನವೆಂಬರ್ ಟೈಮ್ನಲ್ಲಿ ನಾವು ಒಂದು ಕನಿಷ್ಠ ಒಂದು 30-40 ದಿನಗಳ ಕಾಲ ನೀರನ್ನು ನಿಲ್ಲಿಸಿದ್ದೇ ಆದರೆ ಹಾಗೇನಾಗುತ್ತೆ, ಎಲೆಗಳೆಲ್ಲ ಒಣಗಲಿಕ್ಕೆ ಶುರುವಾಗುತ್ತೆ. ಅದರ ನಂತರ ನಾವು ಅದನ್ನು ಚಾಟ್ನಿ ಮಾಡಿ ಏನು ಪ್ರೂನಿಂಗ್ ಅಂತ ಏನು ಹೇಳ್ತೀವಿ, ಕಳೆದ ವರ್ಷದಲ್ಲಿ ಏನೆಲ್ಲ ಗಿಡದ ಬೆಳವಣಿಗೆ ಆಗಿತ್ತು ಅಥವಾ ರೋಗಗಳು ಬಂದಿತ್ತು ಅದನ್ನೆಲ್ಲನೂ ಕಟ್ ಮಾಡಿ ಅದಕ್ಕೊಂದು ಸ್ಪ್ರೇ ತಗೊಂಡು ನಂತರ ಅದಕ್ಕೆ ಒಂದು ಉತ್ತಮವಾದಂಥ ರಾಸಾಯನಿಕ ಗೊಬ್ಬರಗಳ ಉಪಚಾರಣ ಮಾಡಿ ಆಮೇಲೆ ಅದನ್ನು ಕ್ರಾಪಿಗೆ ಬಿಟ್ಟಿದ್ದೇ ಆದರೆ ನಮಗೆ ಒಂದು 40-45 ದಿವಸಗಳಲ್ಲೇ ಹೂ ಬಿಡಲಿಕ್ಕೆ ಶುರುವಾಗ್ತದೆ. ಅದು ಕನಿಷ್ಠ ಒಂದು 40-50 ದಿವಸದವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಹೂ ಬಿಡೋದನ್ನು ಕಾಣ್ತೀವಿ. ಅಲ್ಲಿಂದ ಸುಮಾರು ಒಂದು 6 ತಿಂಗಳೊಳಗಾಗೇನೆ ನಿಮಗೆ ಹಣ್ಣು ಕಟಾವಿಗೆ ಬರ್ತದೆ. ಹಾಗಾಗಿ ನವೆಂಬರ್ ತಿಂಗಳಲ್ಲಿ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನಾವು ಬೆಳೆ ಮಾಡಿದ್ದೇ ಆದರೆ ಒಂದು ಮೇ ಜೂನ್ ಅಷ್ಟರಲ್ಲಿ ನೀವು ಹಣ್ಣನ್ನು ಕಟಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಸಮಯದಲ್ಲೇ ನೀವು ಹಣ್ಣನ್ನು ಕಟಾವು ಮಾಡಿದ್ದೇ ಆದರೆ ಉತ್ತಮವಾದಂಥ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಇಳುವರಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಣ್ಣಿನ ಬಣ್ಣನೂ ಕೂಡ ಉತ್ತಮವಾಗಿರುತ್ತದೆ, ಮತ್ತು ಒಳಗಡೆ ಹಣ್ಣಿನ ಹರಳುಗಳೇನಿರುತ್ತೆ ಅದನ್ನು ಏರಿಲ್ಸ್ ಅಂತ ಕರಿತೀವಿ, ಹಣ್ಣಿನ ಒಳಭಾಗದಲ್ಲಿರುವಂಥದ್ದು, ಅದು ಕೂಡ ಒಳ್ಳೆ ಬಣ್ಣವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ವಿಚಾರದಿಂದ ಯಾವಾಗ ಹಣ್ಣಿನ ಗುಣಮಟ್ಟ ಚೆನ್ನಾಗಿರುತ್ತೆ ಮಾರುಕಟ್ಟೆಯಲ್ಲೂ ಕೂಡ ಒಂದು ಒಳ್ಳೆ ಬೆಲೆಯನ್ನು ಕೂಡ ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆ 9449987 ನಮಸ್ಕಾರ. ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಸ್ತರಣಾ ನಿರ್ದೇಶನಾಲಯ ಪ್ರಾಯೋಜಕತ್ವದ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇದೀಗ ಕೇಳೋಣ ನವಣೆ ಬೇಸಾಯ ಕ್ರಮಗಳ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದ ಡಾಕ್ಟರ್ ರುದ್ರಗೌಡ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರುದ್ರಗೌಡ ಅವರೇ. ನಮಸ್ಕಾರ ಸರ್. ಸರ್, ಇವತ್ತು ನಾವೀಗ ಈ ಒಂದು ಸಿರಿಧಾನ್ಯಗಳು ಬಹಳಷ್ಟು ಮಹತ್ವವನ್ನು ಪಡಿತಾ ಇದ್ದಾವೆ, ಅಂತ ಸಿರಿಧಾನ್ಯಗಳಲ್ಲಿ ಇವತ್ತು ನವಣೆ ಬೇಸಾಯ ಕ್ರಮದ ಬಗ್ಗೆ ಮಾತಾಡ್ತಾ ಇದ್ವಿ. ನವಣೆ ಬೇಸಾಯ ಮಾಡೋದಕ್ಕಿಂತ ಮುಂಚಿತವಾಗಿ ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಹೇಳ್ತೀರಾ? ಇದಕ್ಕೇನು ಅಂತಹ ಏನು ಉಳುಮೆ ಬೇಕಾಗಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ. ಈಗ ಯಾವ ಥರ ನಾವು, ಯಾಕಂದರೆ ಈಗ ಒಂದು ಮಾಗೆ ಉಳುಮೆ ಅಂತ ಮಾಡ್ತೇವೆ ಆ್ಯಕ್ಚುಲಿ, ಅಂದರೆ ಮುಂಗಾರಿನಲ್ಲಿ ಮಳೆ ಬಂದ ತಕ್ಷಣ ಅದನ್ನು ಮಾಡಿದರೆ ಚೆನ್ನಾಗಿ ಆ್ಯಕ್ಚುಲಿ, ಯಾಕಂದರೆ ಹಿಂದೆ ಇರುವಂಥ ರೋಗಗಳು ಕಳೆಗಳು ಎಲ್ಲ ಇದಾಗ್ಬಿಡ್ತವೆ ಆ್ಯಕ್ಚುಲಿ. ಹಾಗಾಗಿ ಮಾಗೆ ಉಳುಮೆಯನ್ನು ಮಾಡ್ಬೋದು. ನಂತರ ನಾವು ಅಂತರ ಈಗ ಕಲ್ಟಿವೇಟರ್ ಅಂತ ಬರ್ತದೆ, ಅದನ್ನು ಹಾಕಿ ನಂತರ ಕುಂಟಿಯಿಂದ ಹರಗಿಸಿ ಏನಾದರೂ ಕ್ಲಾಡ್ ಇದ್ದರೆ ಕ್ಲಾಡ್ ಕ್ರಷಿಂಗಲ್ಲಿ ಮಾಡಿ ಒಂದು, ಯಾಕಂದರೆ ಬೀಜಗಳು ಭಾಳ ಸಣ್ಣವಿರ್ತವೆ ಆ್ಯಕ್ಚುಲಿ, ಚಿಕ್ಕವಾಗಿರ್ತವೆ. ಹಾಗಾಗಿ ಸ್ವಲ್ಪ ನಮಗೆ ಮಣ್ಣು ಏನಂದರೆ ಪುಡಿ ಚೆನ್ನಾಗಿರ್ಬೇಕು, ಸ್ಮೂತ್ ಆಗಿರ್ಬೇಕು, ಮತ್ತು ಅಷ್ಟು ಹೆಂಟಿಗಳು ಇರಬಾರ್ದು. ಈ ಥರ ಮಾಡ್ಕೊಂಡು ನಾವು ಬಿತ್ತನೆ ಮಾಡ್ಬೋದು ನವಣಿಯನ್ನು.

ಬೆಳೆಯಲ್ಲಿ ಅಂದ್ರೆ ಈ ಒಂದು ಅಕ್ಕಡಿ ಬೆಳೆಯಾಗಿ ಈ ಒಂದು ನವಣೆಯನ್ನ ಬೆಳೀತಾ ಇದ್ದಾರೆ ಅಂದ್ರೆ ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ? ಸರ್, ಬಹಳ ಚೆನ್ನಾಗಿ ಆಕ್ಚುಲಿ, ಯಾಕಂದ್ರೆ ನಾವು ಒಂದೇ ಬೆಳೆ ಮೇಲೆ ಅವಲಂಬನೆ ಇರಬಾರ್ದು, ಅದಕ್ಕೋಸ್ಕರ ನಾವು ಅಕ್ಕಡಿ ಬೆಳೆ ಅಥವಾ ಅಂತರ ಬೆಳೆಯಾಗಿ ನಾವು ಬೆಳಿಬಹುದು. ಈಗ ನವಣಿ ಜೊತೆಗೆ ಅಂತರ ಬೆಳೆಯಾಗಿ ನಾವೇನಂದ್ರೆ ತೊಗರಿ ಹಾಕ್ಬಹುದು. ಒಂದು 4 ಸಾಲು ನವಣಿ ಹಾಕಿದ್ರೆ ಒಂದು 2 ಸಾಲು ಅಥವಾ 1 ಸಾಲಷ್ಟು ತೊಗರಿ ಹಾಕ್ಬಹುದು. ಅದೇ ತರ ನಾವು ಎಳ್ಳು ಹಾಕ್ಬಹುದು, ಹೆಸರನ್ನು ಹಾಕ್ಬಹುದು, ಈ ತರ ಮಡಿಕೆ, ಇವನ್ ಸೋಯಾ ಅವರಿನ ಹಾಕ್ಬಹುದು, ಹುರುಳಿನ ಹಾಕ್ಬಹುದು. ಯಾಕಂದ್ರೆ ನಮಗೆ ಈಗ ಇವನ್ ಹಾಕೋದ್ರಿಂದ ಏನಾಗ್ತೈತೆ ಅಂದ್ರೆ, ನಮಗೆ ಈಗ ಹೇಳಿದೆ ನಿಮಗೆ ಇವೆಲ್ಲ ದ್ವಿದಳ ಧಾನ್ಯಗಳು, ತೊಗರಿ ಇರಬಹುದು, ಹೆಸರು ಇರಬಹುದು, ಈ ಮಡಿಕೆ ಇರಬಹುದು, ಸೋಯಾ ಅವರೇ ಇರಬಹುದು, ಅವರೇ ಇರಬಹುದು, ಇವೆಲ್ಲ ಏನಂತಂದ್ರೆ ನಮಗೆ ಮಣ್ಣಿನ ಫಲವತ್ತತೆ ಇಂಪ್ರೂವ್ ಆಗ್ತತಿ. ಮತ್ತೆ ಅದರಿಂದನೂ ಸಹ ಏನಂದ್ರೆ ನಮಗೆ ಈಗ ಖರ್ಚು ಎಷ್ಟು ಮಾಡೋದು ಅದರಿಂದನೂ ಆದಾಯ ಬರ್ತದೆ ಆಕ್ಚುಲಿ. ಹಂಗಾಗಿ ರೈತರು ಈ ಅಂತರ ಬೆಳೆಯಾಗಿ, ಅಕ್ಕಡಿ ಬೆಳೆಯಾಗಿ, ನವಣಿ ಜೊತೆಗೆ ನಾವು ಹಾಕ್ಬಹುದು. ಅಂದ್ರೆ ಹೆಚ್ಚು ನೀರು ಇಲ್ದಂಗೆ, ಅಂದ್ರೆ ಈ ನಮ್ಮ ಬರ ಪೀಡಿತ ಪ್ರದೇಶದಲ್ಲಿ ಮಳೆಗಾಲ ಕಡಿಮೆ ಆತಂದ್ರೂ ನಾವು ಈ ಬೆಳೆ ಬೆಳೆಯಬಹುದು ಅಂತ ಹೇಳಿದ್ರ, ಈ ಒಂದು ನವಣೆ ಬೆಳೆಯಲ್ಲಿ ಅಂದ್ರೆ ಯಾವ ಹಂತದಲ್ಲಿ ಒಂದು ತೇವಾಂಶ ಬೇಕಾಗುತ್ತೆ, ಒಳ್ಳೆಯ ಒಂದು ಇಳುವರಿ ಬರಬೇಕು ಅಂತಂದ್ರೆ? ಸರ್, ಏನಂತಂದ್ರೆ ಯಾಕಂದ್ರೆ ನವಣೆ ಬಿತ್ತೋ ಸಮಯದಲ್ಲಿ ಬೇಕಂದ್ರೆ ಮಳೆಗೆ ಪ್ರಮಾಣ ಬರಕ, ಮತ್ತೆ ನವಣೆ ಬಿತ್ತಿದ ಒಂದು 40 ದಿವಸ ಆದ್ಮೇಲೆ, ಮತ್ತೆ ನವಣೆ ತೆನೆ ಬರೋ ಸಮಯದಲ್ಲಿ, 3 ಸಮಯದಲ್ಲಿ ತೇವಾಂಶ ಇದ್ರೆ ಅದ ಹೇಳಿದೆ ನಿಮಗೆ ನಾವು, ನವಣಿಯನ್ನ 1-3 ಮಳೆ ಆದ್ರೆ ಸಾಕು, ನವಣಿಯ ಬೆಳೆ 1 ಎಕರೆಗೆ 3-4 ಕ್ವಿಂಟಲ್ ಇಳುವರಿನ ಪಡ್ಕೋಬಹುದು. ಅಂದ್ರೆ ಈ ವರ್ಷದ ಮಟ್ಟಿಗೆ ಈಗ ಸಾಕಷ್ಟು ಮಳೆಗಾಲ ಆಯ್ತು, ಈ ತರ ಮಳೆ ಆದ್ರೆ ಮುಂದಿನ ವರ್ಷಕ್ಕೂ ಅಂದ್ರೆ ನವಣೆ ಬೆಳೆ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ? ಈಗ ಏನಾದ್ರೂ ತೆನೆ ಒಡಗಿ ಬಂದಾಗ ಹೆಚ್ಚು ಮಳೆ ಬಂದ್ರೆ ಜಳ್ಳಾಗುತ್ತೆ ಅಂತೇಳಿ ನಮ್ಮ ಕೃಷಿಕರ ಭಾವನೆ ಇದೆ, ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೀರಾ ಸರ್? ಸರ್, ಈಗ ನಾವು ಅದಕ್ಕೆ ಹೇಳ್ತೇವೆ ಅಂದ್ರೆ, ನಮ್ಮ ಚಿತ್ರದುರ್ಗದಲ್ಲಿ ಒಂದು ಬೈ ಮಾಡಲ್ ರೈನ್ಫಾಲ್ ಅಂದ್ರೆ ಮಳೆ ಇರ್ತದೆ ಆಕ್ಚುಲಿ. ಏನಂತಂದ್ರೆ ನಮ್ಗೆ ಜಾಸ್ತಿ ಮುಂಗಾರಿನಲ್ಲಿ ಬರ್ತದೆ ಮತ್ತೆ ಹಿಂಗಾರಿನಲ್ಲಿ ಬರ್ತದೆ. ಅದಕ್ಕೆ ನಮ್ಮ ಚಿತ್ರದುರ್ಗ ರೈತರು ಏನ್ ಮಾಡಕಂದ್ರೆ, ಇದನ್ನ ಜುಲೈ ಮತ್ತು ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಿದ್ರೆ ಬಹಳ ಉತ್ತಮ. ಯಾಕಂದ್ರೆ ಮುಂದೆ ಆ ಮಳೆಗೆ ತಿನಿ ಅದು ಏನಂತಂದ್ರೆ ಇದು ಬರಂಗಿಲ್ಲ ಆಕ್ಚುಲಿ, ಯಾಕಂದ್ರೆ ಕೊಂಚಡ ಆಗಂಗಿಲ್ಲ ಮಳೆಗೆ. ಹಂಗಾಗಿ ನಾವು ಒಂದು ಜುಲೈ ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಿದ್ರೆ ಹೆಚ್ಚಿನ ಮಳೆ ಬಂದ್ರೆ ಏನೋ ಸಮಸ್ಯೆ ಆಗಂಗಿಲ್ಲ. ಸರ್, ಈಗ ಈ ಒಂದು ನವಣೆ ಬೆಳೆಗೆ ಏನಾದ್ರೂ ಈ ರೋಗ ರುಜಿನಗಳು ಏನಾದ್ರೂ ಕಂಡು ಬರ್ತಾವ? ಸರ್, ಈಗ ನವಣೆ ಬೆಳೆಗೆ ಏನಂತಂದ್ರೆ ಕಡಿಮೆ ಆಕ್ಚುಲಿ ರೋಗ ಬರ್ತಾ ಇರೋದು, ಆದ್ರೆ ಒಂದ್ ಸ್ವಲ್ಪ ಬೆಂಕಿ ರೋಗ ಅಂತ ಬರ್ತದೆ ಅಥವಾ ಕಂದು ಚುಕ್ಕಿ ರೋಗ ಅಂತ ಬರ್ತದೆ. ಅಂತ ಏನ್ ಸಮಸ್ಯೆ ಇಲ್ಲರ ನವಣಿಯಲ್ಲಿ, ಆದ್ರೆ ನಾವು ಆತರ ಬಂತು ಅಂದಾಗ ನಾವು ಸ್ವಲ್ಪ ಏನಂತಂದ್ರೆ ನೋಡಿ, ಯಾಕಂದ್ರೆ ಮಚ್ಚೆ ಮಚ್ಚೆ ರೋಗ ಇದಿರ್ತದೆ ಎಲೆ ಮೇಲೆ, ಅವಾಗ ನೋಡ್ಕೊಂಡಾಗ ನಮಗೆ ಕಾರ್ಬನ್ಡೈಜಮ್ ಅಂತ ಬರ್ತದೆ ಅಥವಾ ಮ್ಯಾಂಕೋಜಬ್. ಕಾರ್ಬನ್ಡೈಜಮ್ ಇದ್ರೆ 1 ಗ್ರಾಮ್ 1 ಲೀಟರ್ ನೀರಿಗೆ, ಅಥವಾ ಮ್ಯಾಂಕೋಜಬ್ 2 ಗ್ರಾಮ್ ಹಾಕಿ ಪ್ರತಿ ಲೀಟರ್ಗೆ ನೀರು ಹಾಕಿ ಸಿಂಪಡಣೆ ಮಾಡಿದ್ರೆ ಈ ನವಣೆಯಲ್ಲಿ ಬರುವಂತ ಈ ಬೆಂಕಿ ರೋಗ ಮತ್ತೆ ಕದ್ದು ಚುಕ್ಕಿ ರೋಗವನ್ನು ಹತೋಟಿ ಮಾಡಬಹುದು. ಇನ್ನೊಂದು ಕಾಡಿಗೆ ರೋಗ ಅಂತ ಬರ್ತದೆ, ಕಡಿಮೆ ಆಕ್ಚುಲಿ ವಿರಳ, ಆದರೂ ಒಂದ್ಸದ ಬರಬಹುದು. ಅಂತ ಸಮಯದಲ್ಲಿ ನಾವೇನಂದ್ರೆ ಬೀಜೋಪಚಾರ ಮಾಡಿದ್ರೆ ಚೆನ್ನಾಗೆ ಆಕ್ಚುಲಿ. ಏನಂತಂದ್ರೆ ಕ್ಯಾಫ್ಟಾನ್ ಅಂತ ಬರ್ತದೆ, ಅದು 1 ಕೆಜಿ ಬೀಜಕ್ಕೆ 2 ಗ್ರಾಮ್ ಉಪಯೋಗ ಮಾಡಿದ್ರೆ ಈ ಕಾಡಿಗೆ ರೋಗ ಬರೋದು ಅಂದ್ರೆ ಕಡಿಮೆ ಆಗ್ತದೆ. ಈ ತರ ನಾವು ನವಣಿಯಲ್ಲಿ ಇದೆಯಲ್ಲ ಬಂತಂದ್ರೆ ಈ ತರ ಇವೇನಂತ ಕಾಸ್ಟ್ಲಿ ಕೆಮಿಕಲ್ ಎಲ್ಲ ಉಪಯೋಗ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಅಂದ್ರೆ ಈ ನವಣೆ ಬೆಳೆಯಲ್ಲಿ ಸಾಕಷ್ಟು ರೋಗಗಳ ಹಾವಳಿ ಕಡಿಮೆ ಅಂತ ಹೇಳಿದ್ರಿ, ಆದ್ರೂ ಕೆಲವೊಂದು ರೋಗಗಳು ಬರ್ತಾವ ಅಂತ ಹೇಳಿದ್ರಲ್ಲ, ಈ ರೋಗಗಳು ಬರಕ್ಕೆ ಏನ್ ಕಾರಣ ಅಂತ ಹೇಳಿ? ಇತ್ತೀಚಿನ ದಿನದಲ್ಲಿ ಎಲ್ಲಾ ಬೆಳೆಗೂ ರೋಗ ಬರ್ತದೆ, ಹೆಂಗ ಮನುಷ್ಯನಿಗೆ ರೋಗ ಬರ್ತಾ ಇದೆಯಲ್ಲ ಎಲ್ಲಾ ಬೆಳೆಯಲ್ಲಿ ಬರ್ತದೆ ಹೇಳಿ, ಸಿರಿಧಾನ್ಯಕ್ಕೆ ಕಡಿಮೆ ಅಂತ ಹೇಳಿದ್ರು, ಆದ್ರೂ ಈಗ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದ್ರೆ ನಮ್ಮ ಮಣ್ಣಿನಲ್ಲಿ ಫಲವತ್ತತೆ ಇಲ್ಲ. ಯಾಕಂದ್ರೆ ಆ ರೋಗವನ್ನು ತಡೆಗಟ್ಟುವ ಶಕ್ತಿ ಬೆಳೆಗೆ ಬರಬೇಕಾದ್ರೆ ಮಣ್ಣು ಫಲವತ್ತತೆ ಇರಬೇಕು. ಈಗ ಮನುಷ್ಯನಿಗಷ್ಟೇ, ಈಗ ಕೊರೋನಾ ಇರಬಹುದು, ಯಾವುದೇ ರೋಗ ಒಬ್ರಿಗೆ ಬರಂಗಿಲ್ಲ, ಒಬ್ರಿಗೆ ಬರ್ತದೆ. ಯಾಕೆ ಬರ್ತಂದ್ರೆ ಅವನಲ್ಲಿ ತಡೆಗಟ್ಟುವ ಶಕ್ತಿ, ಇಮ್ಯುನಿಟಿ ಸಿಸ್ಟಮ್ ಇರುತ್ತೆ. ಅದೇ ತರ ಭೂಮಿಯಲ್ಲಿ ಫಲವತ್ತತೆ ಇದ್ರೆ ಅಂದ್ರೆ ನಮಗೆ ಈ ರೋಗಗಳ ಬಾಧೆ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ರೈತರು ಹೇಳ್ತಾ ಇರೋದು, ಸ್ವಲ್ಪ ಸಾವಯವ ಗೊಬ್ಬರ ಉಪಯೋಗ ಮಾಡ್ರಿ, ನಂತರ ಕಡಿಮೆ ಪ್ರಮಾಣದ ಅಥವಾ ಸಮ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿದ್ರೆ ನಾವು ಹೆಚ್ಚಿನ ಇಳುವರಿ ಪಡ್ಕೋಬಹುದು, ಮತ್ತೆ ಈ ಕೀಟ ಮತ್ತು ರೋಗದ ಬಾಧೆಯನ್ನು ಸಹ ಏನಂದ್ರೆ ಕಡಿಮೆ ಆಗ್ತದೆ. ಅಂದ್ರೆ ಸಾಕಷ್ಟು ಈ ಒಂದು ನವಣೆ ಬೆಳೆಯಲ್ಲಿ ಅಂದ್ರೆ ಕಳೆಗಳು ಬರೋದು ಬಹಳಷ್ಟು ಕಡಿಮೆ ಅಂದ್ರೂ ತಪ್ಪಾಗಲಾರ್ದಲ್ವ ಸರ್? ಕಳೆಗಳು ಸರ್ ಅಂತ ವಿರಳ ಆಕ್ಚುಲಿ, ಯಾಕಂದ್ರೆ ಇದು ಜಾಸ್ತಿ ಗ್ರೋ ಆಗಿರ್ತದೆ, ಮತ್ತೆ ನಾವು ಸಾಲಿನ ಸಾಲಿಗೆ 1 ಅಡಿ ಇರೋದ್ರಿಂದ ಅಂತ ಕಳೆಯನ್ನು ಬರಂಗಿಲ್ಲ. ಕಳೆಯನ್ನು ನಾವು ಅಂತರ್ ಬೇಸಾಯ ಮಾಡೋದ್ರಿಂದ ಹತೋಟಿ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಈಗ ಸಾಕಷ್ಟು ಬಾರಿ ಅಂದ್ರೆ 1-2-3 ಬಾರಿ ಆದ್ರೂ ಬೇಸಾಯ ಕ್ರಮ ಮಾಡಬಹುದು, ಎಡೆ ಕುಂಟೆ ಈ ತರ ಎಲ್ಲ ಹೊಡೆದ್ರೆ ನಾವು ಸಾಕಷ್ಟು ಕಳೆಗಳನ್ನ ಕಡಿಮೆ ಮಾಡಿಕೊಳ್ಬಹುದು. ಅಂದ್ರೆ ಇದ್ರ ಜೊತೆಗೆ ಬೇರೆ ಯಾವುದೇ ಕಳೆನಾಶಕಗಳನ್ನ ಸಿಂಪಡಣೆ ಮಾಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ. ನವಣೆಯಲ್ಲಿ ಯಾವುದೇ ಕಳೆನಾಶಕ ಉಪಯೋಗ ಮಾಡೋ ನೆಸರಿ ಇಲ್ಲ. ಏನಂತಂದ್ರೆ ನವಣೆ ಬಿತ್ತಿದ ಒಂದು 15-20 ದಿವಸ ಮೇಲೆ ಒಂದ್ಸತ ಅಂತರ್ ಬೇಸಾಯ, ನಂತರ ಏನ್ ಮಾಡಕಂತಂದ್ರೆ ಮತ್ತೆ 15 ದಿವಸ ಬಿಟ್ಟು ಮತ್ತೊಂದ್ಸತ ಅಂತ ಮತ್ತೆ 15 ದಿವಸ, ಒಟ್ಟು ಒಂದು 40-50 ದಿವಸ ಒಳಗೆ ನಾವು ಅಂತರ್ ಬೇಸಾಯ ಮಾಡ್ತಾ ಇದ್ರೆ ನಮಗೆ ಕಳೆ ಸಮಸ್ಯೆ ಇಲ್ಲ. ಇದಕ್ಕೆ ಯಾವುದೇ ಒಂದು ಕಳೆನಾಶಕ ಉಪಯೋಗ ಮಾಡೋದು ಅವಶ್ಯಕತೆ ಇಲ್ಲ. ಈಗ ನವಣೆ ಅಂತಂದ್ರೆ ಸುಮಾರು ಎಷ್ಟು ತಿಂಗಳಿಗೆ ಕಟಾವು ಬರುತ್ತೆ ಸರ್? ಸರ್, ಇದು ಏನಂತ ಹೇಳಿದ್ರೆ ನಿಮಗೆ 80-85 ಅಥವಾ ಲಾಸ್ಟ್ 90 ದಿವಸಕ್ಕೆ ಕಟಾವು ಬರ್ತದೆ ಆಕ್ಚುಲಿ. ಅಂದ್ರೆ ಇತ್ತೀಚೆಗೆಲ್ಲ ನಮ್ಮ ಕೃಷಿಕರು ಏನಪ್ಪ ಅಂತಂದ್ರೆ ಈ ನವಣೆ ಬೆಳೆಯಬಹುದು ಅಂದ್ರೆ ಸಾಕಷ್ಟು ಕಾಳು ಬೇರ್ಪಡಿಸೋದು ಬಹಳಷ್ಟು ಕಷ್ಟ ಅಂತ ಹೇಳ್ತಾರೆ. ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅಂದ್ರೆ ಯಾವ ಯಾವ ಒಂದು ತಾಂತ್ರಿಕ ವಿಧಾನಗಳನ್ನ ಅಳವಡಿಸಿಕೊಂಡು ಈ ಒಂದು ನವಣೆ ತೆನೆಯಿಂದ ಕಾಳನ್ನ ಬೇರ್ಪಡಿಸಬಹುದು ಸರ್? ಸರ್, ಏನಂತಂದ್ರೆ ನಾವೇನಂದ್ರೆ ಈಗ ಯಾವ ತರ ಮಾಡ್ಬೇಕಂದ್ರೆ ಈಗ ಏನ್ ಮಾಡ್ತದೆ ಅಂದ್ರೆ ಕಂಬೈನ್ಡ್ ಹಾರ್ವೆಸ್ಟರ್ ಇಂದನೂ ಸಹ ಏನಂತಂದ್ರೆ ಅದು ಜಲ್ದಿ ಸಿಗ್ತದೆ. ಆಕ್ಚುವಲಿ ಅದನ್ನ ಹಾಕಿಂದ್ರೆ ನಾವು ಕಂಬೈನ್ಡ್ ಹಾರ್ವೆಸ್ಟರ್ ಇಂದನ ನಾವು ಮಾಡಬಹುದು. ಮತ್ತೆ ರೀಪರ್ ಅಂತ ಸಿಗ್ತದೆ, ಆಕ್ಚುವಲಿ ಆ ರೀಪರ್ ಅನ್ನು ಉಪಯೋಗ ಮಾಡಬಹುದು. ಇನ್ನೊಂದು ಏನಂದ್ರೆ ನಮ್ಮ ಇದರಲ್ಲಿ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲೂ ಸಹ ಏನಂದ್ರೆ ಆ ನವಣಿಯನ್ನ ಕಟ್ ಮಾಡಿ ಅದನ್ನ ಬೈಂಡ್ ಮಾಡಿ ಸುತ್ತ ಆಕ್ಚುವಲಿ ಆ ತರ ಮಾಡ್ಕೋಬಹುದು. ಅದನ್ನ ನಾವು ಕಟ್ಟಿದ ಮೇಲೆ ಶೂಡನ್ನ ನಾವು ಕಂಬೈನ್ಡ್ ಹಾರ್ವೆಸ್ಟ್ಗೆ ಹಾಕಿಬಿಟ್ರೆ ನಾವು ಇದನ್ನ ಈ ತರ ಮಾಡ್ಕೋಬಹುದು. ಯಾಕಂದ್ರೆ ಈಗ ನವಣಿಯಲ್ಲಿ ಇದೆಲ್ಲ ಬಹಳ ಸಮಸ್ಯೆ ಅಂದ್ರೆ ಕಟಾವ್ ಮಾಡೋದೆ. ಯಾಕಂದ್ರೆ ಒಂದು ಎಕರೆಗೆ ಒಂದು 5-6 ರೂಪಾಯಿ ಕೇಳ್ತಾರೆ ನವಣಿಯನ್ನ ನಾವು ಕಟಾವ್ ಮಾಡ್ಬೇಕಾದ್ರೆ. ಅದ್ರ ಬದಲು ನಾವೇನಂದ್ರೆ ಈಗ ಮಿಷನ್ ಅನ್ನು ಉಪಯೋಗ ಮಾಡಿ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರಲ್ಲ ಆ ತರ ನಾವೇನಂದ್ರೆ ರೀಪರ್ಸ್ ಉಪಯೋಗ ಮಾಡ್ಕೋಬಹುದು ಅಥವಾ ಮಿಷನ್ಗಳು ಹೇಳಿದೆ ನಿಮಗೆ. ಅಂದ್ರೆ ಏನಂದ್ರೆ ಕಟಾವ್ ಮಾಡಿ ಮತ್ತೆ ಅದನ್ನ ಬೈಂಡ್ ಮಾಡ್ತಾರೆ ಆಕ್ಚುಲಿ ಆ ತರ ಮಾಡ್ಕೊಂಡು.